ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕಬ್ಬಿನ ಬೇಸಾಯ ಕುರಿತು, ಶಿರಸಿ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ವಿಜ್ಞಾನಿಯಾಗಿರುವ ಡಾ ಶಿವಶಂಕರ್ ಮೂರ್ತಿ ಅವರೊಂದಿಗೆ ಸಂದರ್ಶನ. ಕೇಳುವ್ರೆ, ಈಗ ನಮ್ಮ ಜೊತೆಯಲ್ಲಿ ನಮ್ಮ ಶಿರ್ಸಿಯಲ್ಲಿರ್ತಕ್ಕಂಥ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರದ ವಿಜ್ಞಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಿವಶಂಕರ್ ಮೂರ್ತಿ ಅವರು ಇದ್ದಾರೆ. ಇವತ್ತು ಕಬ್ಬಿನ ಬೇಸಾಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅನೇಕ ಪ್ರಯೋಗಗಳನ್ನು ಮಾಡಿದರೆ ರೈತರು ಆ ಪ್ರಯೋಗಗಳನ್ನು ಅಳವಡಿಸಿಕೊಂಡಾಗ ಅನೇಕ ಅನುಕೂಲಗಳು ಕೂಡ ಆಗಿದವು. ಹಾಗಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಂಡ್ರೆ ಕಬ್ಬಿನಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡಿಬಹುದು, ಮತ್ತೆ ಆಯಾ ಪ್ರದೇಶಕ್ಕೆ ಎಂತೆಂತ ತಳಿ ಹಾಕಬೇಕು, ಯಾವ್ಯಾವ ತಳಿಯನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನೊಳಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್. ಕಬ್ಬಿನಲ್ಲಿ ಸಕ್ಕರೆಗಾಗಿ ಕಬ್ಬು, ಬೆಲ್ಲಕ್ಕಾಗಿ ಕಬ್ಬು, ಅಥವಾ ಬೇರೆ ಬೇರೆ ವಿಧಾನಕ್ಕಾಗಿ ಅಥವಾ ಬೇರೆ ಉದ್ದೇಶಕ್ಕಾಗಿ ಕಬ್ಬನ್ನು ಬೆಳೆಯುವುದು ಹಂಗೆಲ್ಲ ಇರುತ್ತೆ? ಖಂಡಿತ ಸರ್, ಅದಿದೆ. ಕಬ್ಬನ್ನ ನಾವು ಸಕ್ಕರೆಗಾಗಿ ಬೆಳಿತೀವಿ, ಮತ್ತೆ ಇನ್ನೊಂದು ಮಲೆನಾಡು ಪ್ರದೇಶದಲ್ಲಿ ಕಬ್ಬನ್ನ ವಿಶೇಷವಾದಂತಹ ಬೆಲ್ಲ ತಯಾರಿಕೆಯಲ್ಲಿ, ಅಂದ್ರೆ ಜೋನಿ ಬೆಲ್ಲ ಲಿಕ್ವಿಡ್ ಜಾಗರಿ ತಯಾರಿಕೆಯಲ್ಲಿ ನಾವು ಕಬ್ಬನ್ನ ಬೆಳೀತಕ್ಕಂಥ ರೈತನ ನಾವು ನೋಡ್ತಾ ಇದ್ದೀವಿ. ಸಾಧಾರಣ ಬೆಲ್ಲ ಅದಕ್ಕೆ ಬೇರೆ ಇರುತ್ತೆ ತಳಿ? ಖಂಡಿತ ಸರ್, ಆಕ್ಚುಲಿ ಸಕ್ಕರೆಗೇನೆ ಬೇರೆ ಕಬ್ಬು, ಪೆಂಟ ಬೆಲ್ಲಗೇನೆ ಬೇರೆ ಕಬ್ಬು ಇರ್ತದೆ, ಮತ್ತೆ ಜೋನಿ ಬೆಲ್ಲಕ್ಕೂ ಕೂಡ ಬೇರೆ ಕಬ್ಬು ತಳಿ ಇರ್ತದೆ. ಅದು ವಿಶೇಷವಾಗಿ ಜೋನಿ ಬೆಲ್ಲ ತಯಾರಿಕೆಗೆ ವಿಶೇಷವಾದ ತಳಿಗಳನ್ನ ರೈತರು ಆಯ್ಕೆ ಮಾಡ್ಕೊಳ್ತಾರೆ. ಸಾಮಾನ್ಯವಾಗಿ ಲೋಕಲ್ ತಳಿಗಳಾಗಿ ಕೋಣನಕಟ್ಟೆ, ದಾಸ್ ಕಬ್ಬು, ಬಡಸು, ರೆಡ್ ಮೊರಸ್ ಅಂತೇಳಿ ವಿವಿಧ ತಳಿಗಳನ್ನ ಮಲೆನಾಡು ಪ್ರದೇಶಗಳಲ್ಲಿ, ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತಿದೆ. ಅದರಲ್ಲಿ ಕೋಣನಕಟ್ಟೆ ಮಲೆನಾಡಲ್ಲಿ ಅತಿ ಮಳೆಯನ್ನು ತೊಳ್ಕೊಂಡಂತಹ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತಿದ್ದು, ಜೊತೆಗೆ ಇದನ್ನ ಲಿಕ್ವಿಡ್ ಜಾಗರಿ ತಯಾರಿಕೆ ಅಂದ್ರೆ ಜೋನಿ ಬೆಲ್ಲ ಮಾಡಲಿಕ್ಕೆ ಬೆಳೀತಾ ಇದ್ದಾರೆ. ಉಳಿದ ಬಡಸು, ರೆಡ್ ಮೊರಸ ಇಂತಹ ತಳಿಗಳನ್ನ ನೀರಿಲ್ತಕ್ಕಂತಹ ತಗ್ಗು ಪ್ರದೇಶಗಳಲ್ಲಿ ಬೆಳೀತಾ ಇದ್ದಾರೆ. ಆದ್ರೆ ಈ ತಳಿಗಳು ಕೆಲವು ಪ್ರದೇಶಗಳು ಮಾತ್ರ ಸೀಮಿತವಾಗಿ ಇರುತ್ತದೆ, ಆದ್ರೆ ಹೆಚ್ಚಿನ ಪ್ರದೇಶದಲ್ಲಿ ಕೋಣನಕಟ್ಟೆಯನ್ನ ನಾವು ನೋಡಬಹುದು. ಮತ್ತೆ ಪ್ರದೇಶದ ಆಯ್ಕೆ ಕೂಡ ಮುಖ್ಯ ಅಂತ. ಹೆಚ್ಚು ಮಳೆ ಆಗುವ ಪ್ರದೇಶ, ಕಡಿಮೆ ಮಳೆ ಆಗುವ ಪ್ರದೇಶ, ನೀರಾವರಿ ನಿರಂತರವಾಗಿ ಸಿಗುವಂತಹ ಪ್ರದೇಶ, ಮತ್ತೆ ಮಣ್ಣಿನ ಗುಣಧರ್ಮ, ಇವೆಲ್ಲವೂ ಆಯ್ಕೆಗೆ ಅನುಕೂಲ ಪೂರಕವಾಗಿರುತ್ತೆ. ಖಂಡಿತ ಸರ್, ಯಾಕಂದ್ರೆ ಮಲೆನಾಡಿನ ಜೋನಿ ಬೆಲ್ಲ ಅಂದ್ರೆ ದೇಶದಲ್ಲಿ ರಾಜ್ಯದಲ್ಲಿ ವಿಶೇಷತೆಯನ್ನು ಹೊಂದಿರುತ್ತದೆ. ಇದರ ಗುಣಮಟ್ಟ ಮತ್ತು ಟೆಕ್ಸ್ಚರ್ ಏನಿದೆ, ಸ್ಟ್ರಕ್ಚರ್ ಏನಿದೆ, ಇವೆಲ್ಲವೂ ಕೂಡ ಮಣ್ಣಿನ ಗುಣಧರ್ಮ ತಳಿಗಳ ಆಧಾರದ ಮೇಲೆ ನಿಂತಿರುತ್ತದೆ, ಜೊತೆಗೆ ಮಳೆಯ ಪ್ರಮಾಣದಲ್ಲೂ ಕೂಡ ನಿಂತಿರುತ್ತದೆ. ಸಾಮಾನ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳೆತಕ್ಕಂತಹ ಜೋನಿ ಬೆಲ್ಲ ವಿಶೇಷತೆ ಅಂದ್ರೆ ಸ್ವೀಟ್ ಅಂದ್ರೆ ಸಿಹಿಯಲ್ಲಿ ಜಾಸ್ತಿ ಇರತಕ್ಕಂತಹದ್ದು. ಮತ್ತೆ ಈ ಒಂದು ಜೋನಿ ಬೆಲ್ಲೆಯನ್ನ ಸುಮಾರು 3 ವರ್ಷ ಇಟ್ಟರು ಕೂಡ ಹಾಳಾಗುವುದಿಲ್ಲ, ಅಂತ ಬೆಲ್ಲದ ಒಂದು ಮಾದರಿಗಳನ್ನ ನಾವು ಸಾಕಷ್ಟು ನೋಡಿದೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಲ್ಲ ಅಥವಾ ಉಪ್ಪಾಗ್ತಕ್ಕಂಥದ್ದು, ಅಂದ್ರೆ ಸ್ಟೋರೇಜ್ ಕೆಪಾಸಿಟಿ ಅಂದ್ರೆ ಶೇಖರಣಾ ಒಂದು ಸಾಮರ್ಥ್ಯ ಇತ್ತೀಚಿನಗಳಲ್ಲಿ ಕಡಿಮೆ ಆಗೋದನ್ನ ನಾವು ಕಂಡಿದ್ದೀವಿ, ಅಂದ್ರೆ ಬೆಲ್ಲ ಉಳಿಯಾಗೋದು ಇದೊಂದು ಕಾರಣ. ಇದಕ್ಕೆ ಮುಖ್ಯವಾದ ಕಾರಣ ಏನಿರಬಹುದು? ತಳಿಯ ಆಯ್ಕೆಯಲ್ಲಿ ಇರುವಂತಹ ಸಮಸ್ಯೆನೋ ಅಥವಾ ವಾತಾವರಣದಲ್ಲಿ ಆದಂತಹ ಬದಲಾವಣೆನೋ ಹೇಗೆ? ಖಂಡಿತ ಸರ್, ಇಲ್ಲಿ ಹೆಚ್ಚು ಹೇಳಬೇಕು ಅಂತಂದ್ರೆ ಇದು ಒಳ್ಳೆ ಪ್ರಶ್ನೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಕೋಣನ ಕಟ್ಟೆ ತಳಿಯಲ್ಲಿ ಉಪ್ಪಿನ ಅಂಶವನ್ನ ಜಾಸ್ತಿ ಹೊಂದಿದೆ. ಕಾರಣ ಇದು ನೀರನ್ನ ಬೇರು ಮುಖಾಂತರ ಹೀರ್ಕೊಳ್ಬೇಕಾದ್ರೆ ಹೆಚ್ಚಿನ ಒಂದು ಲವಣಾಂಶವನ್ನು ಕೂಡ ಹೀರ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿ ಉಪ್ಪಿನ ಅಂಶವನ್ನ ಜಾಸ್ತಿ ನಾವು ಕಾಣಬಹುದು. ಜೊತೆಗೆ ಮಣ್ಣಿನಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇದ್ರೆ ಅಂತ ಮಣ್ಣಿನಲ್ಲಿ ಬೆಳೆದಂತಹ ಕಬ್ಬಿನಿಂದ ಮಾಡಿದ ಜೋನಿ ಬೆಲ್ಲ ಉಪ್ಪಿನ ಪ್ರಮಾಣವನ್ನ ಹೆಚ್ಚು ನಾವು ಕಾಣಬಹುದು. ಜೊತೆಗೆ ನಾವು ಉದಾಹರಣೆ ಹೇಳಬೇಕು ಅಂತಂದ್ರೆ ಒಳೆಯ ದಂಡಿರ್ತಕ್ಕಂತಹ ರೇವು ಮಣ್ಣುಗಳಲ್ಲಿ ಬೆಳೆದಂತಹ ಕಬ್ಬಿನಿಂದ ಜೋನಿ ಬೆಲ್ಲ ತಯಾರಿಸಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಮತ್ತೆ ಕೀಪಿಂಗ್ ಕ್ವಾಲಿಟಿ ಕೂಡ ಚೆನ್ನಾಗಿರ್ತದೆ. ಸೊ ಹಂಗಾಗಿ ಮಣ್ಣಿನ ಗುಣಧರ್ಮ ವಾತಾವರಣ ತಳಿ ಮೇಲೆ ನಿಂತಿರುತ್ತದೆ. ಆದ್ರೆ ನಾವು ಇತ್ತೀಚೆಗೆ ಕಂಡುಹಿಡಿದಂತಹ ಒಂದು ಹೊಸ ತಳಿ, ಇದು ಪೆಂಟಾ ಬೆಲ್ಲಕ್ಕೂ ಬರ್ತದೆ, ಸಕ್ಕರೆಗೂ ಬರ್ತದೆ, ಬಟ್ ವಿಶೇಷವಾಗಿ ಜೋನಿ ಬೆಲ್ಲಕ್ಕೆ ಇದು ಚೆನ್ನಾಗಿ ಬರ್ತದೆ. ಅಂದ್ರೆ ಆ ತಳಿ ಹೆಸರು SNK635 ಅಂತೇಳಿ, ತುಂಬಾ ಚೆನ್ನಾಗಿ ಬರ್ತದೆ. ಈ ಪೆಂಟೆ ಬೆಲ್ಲ ಮತ್ತು ಜೋನಿ ಬೆಲ್ಲ ಇವೆರಡನ್ನೂ ತಯಾರು ಮಾಡಬೇಕಾದ್ರೆ ನಾವು ತಯಾರು ಮಾಡುವಂತ ಸಂದರ್ಭದೊಳಗೆ ಕೈಗೊಳ್ಳುವಂತ ಕ್ರಮಗಳೇ ಕಾರಣನ? ಖಂಡಿತ. ನಾವು ಕಬ್ಬನ್ನ ರಸ ತೆಗೆದ ನಂತರ ಆ ರಸವನ್ನ ನಾವು ಕಾಯಿಸಬೇಕಾದ್ರೆ ಅಥವಾ ಕುದಿಸಬೇಕಾದ್ರೆ ನಾವು ಸಾಮಾನ್ಯವಾಗಿ ಜೋನಿ ಬೆಲ್ಲ ಮಾಡಬೇಕಾದ್ರೆ 108-109 ಡಿಗ್ರಿಗೆ ಕುದಿಸ್ತೀವಿ ನಾವು. ಹೆಚ್ಚು ಕಡಿಮೆ 1-4 ತಾಸು ನಾವು ಕುದಿಸಬೇಕಾಗ್ತದೆ. ಸೊ ಅಂತ ಸಂದರ್ಭದಲ್ಲಿ 108-108 ಅಂದ್ರೆ ಅದರಲ್ಲಿರತಕ್ಕಂತ ತೇವಾಂಶದ ಪ್ರಮಾಣ 18-20% ಕಾಪಾಡಿದ್ರೆ ಅದು ಜೋನಿ ಬೆಲ್ಲ. ಅದಕ್ಕಿಂತ ಜಾಸ್ತಿ ನಾವು ಕುದಿಸಿದ್ದೆ ಅದು ಪೆಂಟಬೆಲ್ಲವಾಗಿ ಕನ್ವರ್ಟ್ ಆಗ್ತದೆ, ಅಂದ್ರೆ ಕ್ರಿಸ್ಟಲೇಷನ್ ಆಗ್ತದೆ ಅದರಲ್ಲಿ. ಸೊ ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಜೋನಿ ಬೆಲ್ಲ ಕಾಯಿಸಬೇಕಾದ್ರೆ ನಾವು ನಿಧಾನವಾಗಿ ನಾವು ಕಾಯಿಸಬೇಕು, ಜೊತೆಗೆ ಅದರ ಟೆಂಪರೇಚರ್ 108-180 ಡಿಗ್ರಿ ತನಕ ಕಾಯಿಸಬೇಕು. ಅದಕ್ಕಿಂತ ಜಾಸ್ತಿ ಮಾಡಕೋಬಾರ್ದು, ಅದಕ್ಕಿಂತ ಕಡಿಮೆನೂ ಕೂಡ ಮಾಡಕೋಬಾರ್ದು. ಅದಕ್ಕಿಂತ ಕಡಿಮೆ ಟೆಂಪರೇಚರ್ ನಾವು ಇಳಿಸಿದ್ರೆ ಅದರಲ್ಲಿ ಹೆಚ್ಚಿನ ತೇವಾಂಶವನ್ನು ಹೊಂದಿಕೊಂಡು ಮುಂದೆ ಬೆಲ್ಲ ಉಳಿಯಲಿಕ್ಕೆ ಕಾರಣ ಆಗ್ತದೆ. ನಾವು ಬಳಸತಕ್ಕಂತಹ ಕೋಣನಕಟ್ಟೆ ತಳಿಯಲ್ಲಿ ಹೆಚ್ಚಿನ ತೇವಾಂಶವನ್ನು ಹೊಂದಿದ್ದು ಆ ತಳಿಯಿಂದ ಮಾಡಿದ ಜೋನಿ ಬೆಲ್ಲದಲ್ಲಿ ಕಡಿಮೆ ಬೆಂಕಿಯನ್ನಿಟ್ಟು ಕಡಿಮೆ ಅವಧಿಯಲ್ಲಿ ಅಥವಾ ಬೇಗನೆ ನಾವು ಬೆಲ್ಲವನ್ನು ಮಾಡಿದ್ದೆ ಅದರಲ್ಲಿ ತೇವಾಂಶ ಜಾಸ್ತಿಯಾಗಿ ಹೆಚ್ಚಿನ ಒಂದು ಉಳಿಯಾಗುವ ಸಂದರ್ಭ ಜಾಸ್ತಿ ಬರ್ತದೆ ಕೋಣನಕಟ್ಟೆ ತಳಿಯಲ್ಲಿ. ಅದೇ SNK635 ಈ ತಳಿಯಲ್ಲಿ ತೇವಾಂಶದ ಪ್ರಮಾಣ ಕಬ್ಬಿನಲ್ಲಿ ಕಡಿಮೆ ಆದರೆ ಸಿಹಿ ಜಾಸ್ತಿ. ಈ ತಳಿಯನ್ನು ನಾವು 108 ಡಿಗ್ರಿ ನಾವು ಕಾಯಿಸಿದ್ದೇ ಆದರೆ ಜೊತೆಗೆ ಬಗಸೆ ಕಬ್ಬಿನ ಸಿಪ್ಪಿಯಿಂದ ಕಾಯಿಸಿದ ಬೆಲ್ಲದಲ್ಲಿ ಗುಣಮಟ್ಟ ಹೆಚ್ಚು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಸಾಮಾನ್ಯವಾಗಿ ಕಟಿಯಲ್ಲಿ ಮಾಡಿದ್ದೇ ಆದರೆ ಒಂದು ಜನ ಕುಂತ್ಕೊಂಡು ಅಲ್ಲಿ ಕಟಿಗೆನ ತೊಳೆದಿಲ್ಲ ಅವ್ರನ್ನು, ಅದೇ ಕಬ್ಬಿನ ಸಿಪ್ಪೆ ಯೂಸ್ ಮಾಡಿದ್ರೆ ಒಬ್ಬ ವ್ಯಕ್ತಿ ಕುಂತು ಅದನ್ನ ಯಾವಾಗಲೂ ತಳಿತಾ ಇರ್ತಾನೆ, ಅಲ್ಲೇ ಕುಂತಿರ್ತಾನೆ. ಹಂಗಾಗಿ ಉರಿ ಅಥವಾ ಬೆಂಕಿ ಚೆನ್ನಾಗಿ ಸಮನಾಗಿ ಬರೋದ್ರಿಂದ ಬೆಲ್ಲದ ಕ್ವಾಲಿಟಿ ಚೆನ್ನಾಗಿರ್ತದೆ. ಅದೇ ಕಟಿಗೆ ಹಾಕಿದ್ರೆ ಕಟಿಗೆ ಹಾಕಿ ಬೇರೆ ಕೆಲಸವನ್ನ ಮಾಡೋದ್ರಿಂದ ಒಮ್ಮೆ ಬೆಂಕಿ ಉರಿತದೆ ಒಮ್ಮೆ ಉರಿಯೋದಿಲ್ಲ. ಸೊ ಅವಾಗ ಆ ಬೆಂಕಿ ಸರಿಯಾಗಿ ತಗಲ್ದೇನೆ ಕಡಿಮೆ ಅವಧಿಯಲ್ಲಿ ಬೆಲ್ಲವನ್ನ ಇಳಿಸೋದ್ರಿಂದ ಬೆಲ್ಲದ ಗುಣಮಟ್ಟ ಕಡಿಮೆ ಆಗುತ್ತೆ. ಟೆಂಪರೇಚರ್ ಅಂದ್ರಲ್ಲ ಉಷ್ಣಾಂಶ ಇಷ್ಟೇ ಡಿಗ್ರಿ ಒಳಗೆ ಇರಬೇಕು ಅಂತ ಹೇಗೆ ಗೊತ್ತಾಗುತ್ತೆ ರೈತರಿಗೆ, ಏನ್ ಮಾಡಬಹುದು? ಖಂಡಿತ ಇವತ್ತು ಕೂಡ ಒಳ್ಳೆ ಪ್ರಶ್ನೆ. ರೈತರಿಗೆ ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಮಾರುಕಟ್ಟೆಯಲ್ಲಿ ಡಿಜಿಟಲ್ ಥರ್ಮೋಮೀಟರ್ ಅಂತ ಬಂದಿದೆ ಸರ್. ಅದು ಲೇಸರ್ ಟೈಪ್ ಇರುತ್ತೆ, ಅದು ಜಸ್ಟ್ ಶೂಟ್ ಮಾಡಿಸಾಕ ಆ ಜ್ಯೂಸ್ ಮೇಲೆ ನಮ್ಗೆ ಅಲ್ಲಿ ರೀಡಿಂಗ್ ತೋರಿಸ್ತದೆ. ಅಲ್ಲಿ ಯಾವುದೇ ವಸ್ತು ಮೇಲೆ ಅದನ್ನ ಶೂಟ್ ಮಾಡೋದ್ರಿಂದ ಅದ್ರಲ್ಲಿ ನಮ್ಗೆ ತೋರಿಸ್ತದೆ ಎಷ್ಟು ಡಿಗ್ರಿ ಅಂತೇಳಿ. ಇವನ್ ಬೆಲ್ಲ ಆದ್ಮೇಲೂ ಕೂಡ ಸ್ಟೋರ್ ಮಾಡಬೇಕಾದ್ರೂ ಕೂಡ ನಾವು ಒಂದು 30-20 ಡಿಗ್ರಿ ಈ ರೇಂಜ್ ಅಲ್ಲೇ ನಾವು ಸ್ಟೋರ್ ಮಾಡಬೇಕಾಗುತ್ತೆ ಡಬ್ಬಕ್ಕೆ, ಪ್ಲಾಸ್ಟಿಕ್ ಡಬ್ಬಕ್ಕೆ. ಸೊ ಅಂತ ಸಂದರ್ಭದಲ್ಲೂ ಕೂಡ ನಾವು ಟೆಂಪರೇಚರ್ ತಾಪಮಾನವನ್ನು ಪರೀಕ್ಷೆ ಮಾಡಿ ನಾವು ಸ್ಟೋರ್ ಮಾಡೋದ್ರಿಂದ ಬೆಲ್ಲ ಹಾಳಾಗದಂಗೆ ನಾವು ಕಾಪಾಡ್ಕೊಳ್ಬಹುದು. ಮತ್ತೆ ಇನ್ನು ಬೇರೆ ತರದ ಬೆಲ್ಲ, ಈಗ ಸಕ್ಕರೆಗೂ ಕೂಡ ಬೇರೆ ಬೇರೆ ತಳಿಗಳು ಇದಾವೆ, ಅಲ್ಲಿ ಎಂತೆಂತ ತಳಿಗಳು? ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಸಕ್ಕರೆಗೆ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ಮತ್ತು ಅಳಿಯಾಳ ತಾಲೂಕಿನಲ್ಲಿ ಮತ್ತೆ ಸ್ವಲ್ಪ ಪ್ರಮಾಣ ಮುಂಡುವಾಡ ತಾಲೂಕಿನಲ್ಲಿ ಸಕ್ಕರೆಯಾಗಿ ನಾವು ಕಬ್ಬನ್ನ ಬೆಳೀತಿದ್ದಾರೆ. ಅದರಲ್ಲಿ ಸಾಮಾನ್ಯವಾಗಿ CO 86-032 ಅಥವಾ ನಯನ ಅಂತೇಳಿ ತುಂಬಾ ಒಳ್ಳೆ ಕಬ್ಬು ಮತ್ತೆ ಇಳುವರಿ ಕೂಡ ಜಾಸ್ತಿ, ಮತ್ತೆ ಕೂಳೆ ಕಬ್ಬಿನ ಇಳುವರಿ ಕೂಡ ಜಾಸ್ತಿ ಬರ್ತದೆ. ಮತ್ತೆ ಕಾರ್ಖಾನೆಗಳಲ್ಲಿ ಇದನ್ನ ಹೆಚ್ಚಾಗಿ ಇದನ್ನ ಇಷ್ಟಪಡ್ತಾರೆ ಸಕ್ಕರೆ ಉತ್ಪಾದನೆಗಾಗಿ. ಜೊತೆ ಇತ್ತೀಚಿನ ದಿನಗಳಲ್ಲಿ SNK 7680 ಅಂತೇಳಿ ಬಂದಿದೆ, ಅದು ಕೂಡ ಒಳ್ಳೆ ತಳಿ ಸಕ್ಕರೆಗಾಗಿ. ಇನ್ನ ಹೆಚ್ಚಿನ ಇಳುವರಿ ಪಡಿಬೇಕಾಗಿತ್ತು ಅಂದ್ರೆ ಪ್ರಮುಖವಾಗಿ ನಾವು ಗಮನಿಸಬೇಕಾದದ್ದು ತಳಿ ಮತ್ತು ಅಂತರವನ್ನ ಯಾವ ರೀತಿ ಕಾಪಾಡಿಕೊಳ್ತೀವಿ ಅನ್ನೋದು, ಇದನ್ ಬಿಟ್ಟು ಮತ್ತೆ ಇನ್ನೇನಾದ್ರೂ ಇದೆ? ಖಂಡಿತ ತಿಳಿಸಿಕೊಡ್ತೀನಿ. ಇಲ್ಲಿ ಏನಾಗಿದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊದಲು 4,000 ಎಕರೆ ಪ್ರದೇಶದಲ್ಲಿ ಜೋನಿ ಬೆಲ್ಲಕ್ಕಾಗಿ ನಾವು ಕಬ್ಬನ್ನ ಬೆಳೀತಾ ಇದ್ರು. ಆದರೆ ಅದರಲ್ಲಿ ಇಳುವರಿ ಕಡಿಮೆ ಮತ್ತು ಆದಾಯ ಕಡಿಮೆ ಅಂತೇಳಿ ರೈತರೆಲ್ಲ ಬಿಟ್ಟು ಈಗ ಕೇವಲ 1,500 ಎಕರೆ ಪ್ರದೇಶದಲ್ಲಿ ನಾವು ಕಬ್ಬನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಇಳುವರಿಯಲ್ಲಿ ಕಡಿಮೆ, ಕಡಿಮೆ ಆದಾಯ ಮತ್ತು ಖರ್ಚು ಜಾಸ್ತಿ ಇರೋದ್ರಿಂದ. ಆದರೆ ಕಬ್ಬಿನಲ್ಲೂ ಕೂಡ ನಾವು ಹೆಚ್ಚಿನ ಇಳುವರಿ ಜೊತೆಗೆ ಹೆಚ್ಚಿನ ಆದಾಯವನ್ನ ಪಡಲಿಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ಮೊದಲನೇದಾಗಿ ನಮ್ಮ ಜಿಲ್ಲೆಗೆ ಸೂಕ್ತವಾದಂತಹ ತಳಿಯನ್ನ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು, ಎರಡನೇದು ಸರಿಯಾದ ಸಮಯದಲ್ಲಿ ನಾಟಿ ಮಾಡತಕ್ಕಂಥದ್ದು, ಮೂರನೇದೇನಪ್ಪ ಅಂತಂದ್ರೆ ನಾಟಿಯ ವಿಧಾನ, ನಾಲ್ಕನೇದು ಗೊಬ್ಬರಗಳ ನಿರ್ವಹಣೆ, ಐದು ನೀರು ನಿರ್ವಹಣೆ. ಇಷ್ಟು ನಿರ್ವಹಣೆಗಳನ್ನ ಕರೆಕ್ಟ್ ಆಗಿ ಮಾಡಿದ್ಯಾದ್ರೆ ನಾವು ಈಗಿನ ಪರಿಸ್ಥಿತಿಯಲ್ಲಿ ಇರತಕ್ಕಂತ ಕಬ್ಬಿನ ಇಳುವರಿನ ಮೂರು ಪಟ್ಟು ಜಾಸ್ತಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಚಿಕ್ಕೋಡಿಯಲ್ಲೆಲ್ಲ 100-120 ಟನ್ ಒಂದು ಎಕರೆಗೆ ಇಷ್ಟೆಲ್ಲಾನು ಬೆಳೆ ತೋರಿಸ್ತಾ ಇದ್ದಾರೆ. ನಾವು ಇಲ್ಲಿ ರೈತರನ್ನ ಕೇಳಿದಾಗ ಮಣ್ಣು ಹವಾಗುಣ ಬೇರೆ ಬೇರೆ ಏನೇನೋ ಕಾರಣ ಇರ್ತವ್ರು ಇಲ್ಲಿ ಅಷ್ಟು ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಈ ರೀತಿ ನಿರಾಶೆ ಮಾತುಗಳನ್ನ ಕೇಳ್ತೀವಿ. ಯಾಕೆ ಸರ್? ಖಂಡಿತ ಇದು ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ಕಬ್ಬು ಸನ್ ಲವಿಂಗ್ ಕ್ರಾಪ್ ಅಂದ್ರೆ ಇದು ಹೆಚ್ಚು ಗಾಳಿ ಬೆಳಕನ್ನ ಕೇಳ್ತಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆ ಇದು ಒಂದು ಮಲೆನಾಡು ಪ್ರದೇಶ, ಆದ್ರಿಂದ ಇಲ್ಲಿ ಹೆಚ್ಚಿನ ಬೆಳಕನ್ನ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ಇನ್ನೊಂದು, ಇಲ್ಲಿ ರೈತರು ಪಾಲಿಸತಕ್ಕಂತಹ ನಾಟಿಯ ವಿಧಾನ ಏನಿದೆ ಅದು ಹೆಚ್ಚಿನ ಇಳುವರಿನ ಕೊಡತಕ್ಕಂತಹ ವಿಧಾನ ಅಲ್ಲ. ಅಂದ್ರೆ ರೈತರು ಏನ್ ಮಾಡಿದ್ರೆ ಅಂದ್ರೆ 2-2.5 ಅಡಿ ಅಂತರದಲ್ಲಿ ಒಂಟಿ ಸಾಲಿನಲ್ಲಿ ನಾಟಿ ಮಾಡೋದ್ರಿಂದ ಬೆಳಕು ಗಾಳಿ ಬೀಳದೇನೆ, ಮರಿಗಳು ಜಾಸ್ತಿ ಬರದೇನೆ, ಪ್ರತಿ ಕಬ್ಬಿನ ತೂಕ ಜಾಸ್ತಿ ಆಗದೇನೆ ಇಳುವರಿ ಆಗ್ತಕ್ಕ ಸಂದರ್ಭ ಬಂದಿದೆ. ಮತ್ತೆ ಇಲ್ಲಿನ ರೈತರು ಹೆಚ್ಚಾಗಿ ಪೋಷಕಾಂಶವನ್ನ ಕೊಡೋದಿಲ್ಲ, ಜಾಸ್ತಿ ಸ್ವಲ್ಪ ಕೊಡೆ ಗೊಬ್ಬರ ಕೊಡ್ತಾರೆ ಹೊರತು ಯಾವುದೇ ರಾಸಾಯನಿಕ ಗೊಬ್ಬರ ಆಗಲಿ ಅಥವಾ ವೈಜ್ಞಾನಿಕ ರೀತಿಯಲ್ಲಿ ಪೋಷಕಾಂಶ ನಿರ್ವಹಣೆ ಇಲ್ಲಿ ಮಾಡುದಿಲ್ಲ. ಜೊತೆಗೆ ಇಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಕಬ್ಬು ಮಳೆಯ ನೀರಿಗೆ ಅಥವಾ ಮಣ್ಣಿನಲ್ಲಿ ಜಾಸ್ತಿ ತಂಪಿದ್ರೆ ತುಂಬಾ ಸೆನ್ಸಿಟಿವ್, ಇಳುವರಿನ ಕಡಿಮೆ ಮಾಡ್ತದೆ, ಮರಿಗಳು ಬರೋದನ್ನ ಕಡಿಮೆ ಮಾಡ್ತದೆ, ಇದರಿಂದ ಇಳುವರಿ ಕಡಿಮೆ ಆಗ್ತದೆ. ಸೊ ಹಂಗಾಗಿ ರೈತರು ಏನ್ ಮಾಡಬಹುದು ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಅಗಲವಾದ ಜೋಡಿ ಸಾಲು ಪದ್ಧತಿ ಇದು ಒಳ್ಳೆಯ ಪದ್ಧತಿ. ಅಂದ್ರೆ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಅಂದ್ರೆ ಇಳುವರಿ ಹೆಚ್ಚಬೇಕು ಅಂದ್ರೆ ಪ್ರತಿ ಕಬ್ಬಿನ ತೂಕ ಜಾಸ್ತಿ ಮಾಡಬೇಕು ಅಂದ್ರೆ ಮತ್ತು ಮರಿಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂತಂದ್ರೆ ಅಗಲವಾದ ಜೋಡಿ ಸಾಲು ಪದ್ಧತಿ, ಮಿನಿಮಮ್ 4 ಅಡಿ ಜೋಡಿಯಿಂದ ಜೋಡಿಗೆ 4 ಅಡಿ, ಜೋಡಿ ಒಳಗಡೆ 2 ಅಡಿ ಅಂತರದಲ್ಲಿ ನಾಟಿ ಮಾಡೋದ್ರಿಂದ ಇಳುವರಿಯನ್ನ ಜಾಸ್ತಿ ಕಾಪಾಡ್ಕೋಬಹುದು. ಜೊತೆಗೆ ಕಬ್ಬಿಗೆ ಬೇಕಾದಂತಹ ಗಾಳಿ ಬೆಳಕನ್ನು ಕೂಡ ಒದಿಸಬಹುದು ಮತ್ತು ನೀರು ನಿರ್ವಹಣೆ ಮಾಡೋದು ಸುಲಭ. ಮತ್ತೆ 4 ಅಡಿ ಅಂತರದಲ್ಲಿ ಇರತಕ್ಕಂತಹ ಪ್ರದೇಶದಲ್ಲಿ ಯಾವುದೇ ಕಳೆಯನ್ನ ಹತೋಟಿ ಮಾಡಲು ಕೂಡ ಬಹಳ ಸುಲಭ ಆಗ್ತದೆ. ಮತ್ತೆ ಇನ್ನೊಂದು ಮೆಥಡ್ ಮಲೆನಾಡು ಪ್ರದೇಶಕ್ಕೆ ಪಿಟ್ ಮೆಥಡ್ ಅಂದ್ರೆ ಗುಂಡಿಯಲ್ಲಿ ನಾವು ನಾಟಿ ಮಾಡೋದನ್ನು ಕೂಡ ನಾವು ಹೆಚ್ಚಿನ ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಹೆಚ್ಚಿನ ಮಳೆ ನೀರನ್ನ ಹೊರ ಹಾಕ್ಲಿಕ್ಕೆ ಬಸಿಕಾಲಿ ವ್ಯವಸ್ಥೆ ತುಂಬಾ ಅವಶ್ಯಕತೆ ಇದೆ. ಇದರಿಂದ ನಾವು ಹೆಚ್ಚಿನ ಇಳುವರಿಯನ್ನು ತಗಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ವಿಧಾನ ಏನಪ್ಪ ಅಂತಂದ್ರೆ ನಾವು ಕಬ್ಬನ್ನ ಜನವರಿ ಫೆಬ್ರವರಿಗೆ ಮುಗಿಸ್ಬಿಡ್ಬೇಕು. ಮಾರ್ಚ್ ಏಪ್ರಿಲ್ ಅಂತಂದ್ರೆ ಅದು ಕಡಿಮೆ ವಯಸ್ಸಿನಲ್ಲಿ ಸಣ್ಣ ಏಜ್ ಅಲ್ಲಿ ದೊಡ್ಡ ಮಳೆ ಸೇರಿಕೊಂಡು ಇಳುವರಿಯಲ್ಲಿ ಅಪಾರವಾದ ನಷ್ಟವನ್ನ ಹೊಂದುತ್ತದೆ. ಸೊ ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಜನವರಿ ಫೆಬ್ರವರಿ ನಂತರ ನಾಟಿ ಮಾಡಬಾರದು. ನಮಗಿರುವ ಭೂಮಿ ಕಡಿಮೆ, ಎಕರೇನು 2 ಎಕರೇನು ಅಷ್ಟೇ ಇರುತ್ತೆ. ಈಗ ವಿಜ್ಞಾನಿಗಳು ಹೇಳಿದಂಗೆ ಅಷ್ಟು ದೂರ ದೂರ ಹಾಕಿದ್ರೆ ಸಂಖ್ಯೆ ಕಡಿಮೆ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಅವ್ರು ಹೇಳಿದಂಗೆ ನಾವು ಹೆಂಗ್ ಕೇಳಕ್ ಸಾಧ್ಯ ಇಲ್ಲ ಸರ್? ಇಲ್ಲಿ ರೈತರಲ್ಲೇ ಒಂದು ತಪ್ಪು ಕಲ್ಪನೆ ಇದೆ. ನಾವು 4 ಅಡಿ ಅಂದ ತಕ್ಷಣ ಅಂತರ ಜಾಸ್ತಿ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಏನಾಗತ್ತಂದ್ರೆ ರೈತರು ಅಥವಾ ನಾವು ಶಿಫಾರಸು ಮಾಡತಕ್ಕಂಥದ್ದು ಒಂಟಿ ಸಾಲ ಆದ್ರೆ 3 ಅಡಿ ಅಂತರದಲ್ಲಿ ಒಂದು ಸಾಲ ನೆಡಬೇಕು. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ 1 ಅಡಿ ಜಾಸ್ತಿ ಮಾಡಿ ಇನ್ನೊಂದ್ ಕಡೆ 1 ಅಡಿ ಕಡಿಮೆ ಮಾಡ್ತೀವಿ ಅಂದ್ರೆ 2-4-2 ಅಂದ್ರೆ ಒಟ್ಟಾರೆ ಎಕರೆ ಏನು ಸಸಿಗಳು ಬೇಕು ಆ ಸಸಿ ಅಷ್ಟಿರ್ತದೆ. ಇಲ್ಲಿ ಜಿಯೋಮೆಟ್ರಿ ಅಷ್ಟೇ ನಾವು ಚೇಂಜ್ ಮಾಡೋದ್ರಿಂದ ಒಂದು ಕಡೆ ಗಾಳಿ ಬೆಳಕು ಮಾಡೋದ್ರಿಂದ ನಮಗೆ ಇಳುವರಿ ಜಾಸ್ತಿ ಆಗ್ತದೆ. ಜೊತೆ ಮರಿ ಬರ್ಲಿಕ್ಕೆ ಕೂಡ ಅನುಕೂಲ ಆಗ್ತದೆ, ಅಂತರ ಬೇಸ ಮಾಡ್ಲಿಕ್ಕೆ ಅನುಕೂಲ, ಗಿಡಗಳಿಗೆ ಮಣ್ಣೆರಕ್ಲಿಕ್ಕೆ ಕೂಡ ಅನುಕೂಲ, ಮತ್ತೆ ಅಂತರ ಬೆಳೆಯನ್ನ ನಾವು ತಗಲಿಕ್ಕೆ ತುಂಬಾ ಅನುಕೂಲ ಇರ್ತದೆ ಅಂದ್ರೆ ಅಗಲವಾದ ಜೋಡಿ ಸಾಲ ಪದ್ಧತಿಯಲ್ಲಿ. ಹಂಗಾಗಿ ಇಳುವರಿ ಮೇಲೆ ಯಾವುದೇ ನಷ್ಟ ಆಗುದಿಲ್ಲ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಈ ಅಂತರದಲ್ಲಿ ನಾಟಿ ಮಾಡೋದ್ರಿಂದ ಇಳುವರಿ ಜಾಸ್ತಿ ಆಗ್ತದೆ. ಕೆಲವು ರೈತರು ಕೆಲವು ಭಾಗಗಳಲ್ಲಿ 8 ಅಡಿ ತನಕನು ಕೂಡ ನಾಟಿ ಮಾಡ್ತಾರೆ. ಅಂದ್ರೆ ಕಬ್ಬಿನ ಇಳುವರಿ ಕಡಿಮೆ ಆದ್ರೂ ಚಿಂತೆ ಇಲ್ಲ, ನಮಗೆ ಅಂತರ ಬೆಳೆ ಅಲ್ಪಾವಧಿ ಬೆಳೆಗಳನ್ನ ತರಲಿಕ್ಕೆ ಸಾಧ್ಯತೆ ಇರ್ತದೆ. ಹಂಗಾಗಿ 1 ವರ್ಷ ತನಕ ರೈತರು ಕಬ್ಬಿನ ಹಣಕ್ಕಾಗಿ ಕಾಯುವ ಅವಶ್ಯಕತೆ ಇಲ್ಲ. ಇನ್ನೊಂದು ಏನಂದ್ರೆ ಬೀಜದ ಕಬ್ಬು ಅಂತೀವಲ್ಲ, ಆ ಕಬ್ಬು ಹಿಂಗೆ ಇರಬೇಕು, ಇಷ್ಟು ಗುಣಮಟ್ಟದ್ದಿರಬೇಕು, ಇಷ್ಟು ಗಾತ್ರ ಇರಬೇಕು, ಅದರ ಸುತ್ತಳತೆ ಇಷ್ಟಿರಬೇಕು, ಹಿಂಗೆಲ್ಲ ಇರುತ್ತ? ತುಂಬಾ ಒಳ್ಳೆ ಪ್ರಶ್ನೆ ಸರ್. ಆಕ್ಚುಲಿ ನಮಗೆ ಕಬ್ಬಿನಲ್ಲಿ ಅಥವಾ ಯಾವುದೇ ಬೆಳೆಯಲ್ಲಿ ಇಳುವರಿ ನಷ್ಟ ಆಗಲಿಕ್ಕೆ ಕಾರಣ 1 ಎಕರೆಯಲ್ಲಿ ಇರಬೇಕಾದಂತಹ ಸಸಿಗಳ ಸಂಖ್ಯೆ ಇಲ್ಲಿರ್ತಕ್ಕಂಥದ್ದು. ಕಬ್ಬಿನಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವು ರೈತರು 12 ತಿಂಗಳದ ಕಬ್ಬು, 13 ತಿಂಗಳದ ಕಬ್ಬು ಅಥವಾ ಪೂರ್ತಿ ಕಬ್ಬನ್ನ ನಾಟಿಯಾಗಿ ಬಳಸ್ತಾರೆ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಕಬ್ಬಿನಲ್ಲಿ 1/3 ಭಾಗ ಸಾಮಾನ್ಯವಾಗಿ ನಾವು 9-11 ತಿಂಗಳ ಒಳಗಡೆ ಇರತಕ್ಕಂತಹ ಕಬ್ಬನ್ನ ನಾವು ನಾಟಿಗೆ ಬಳಸಬೇಕು, ಒಂದನೇ ಕಂಡೀಷನ್. ಎರಡನೇ ಕಂಡೀಷನ್, ಕಬ್ಬಿನಲ್ಲಿ ಪೂರ್ತಿ ಕಬ್ಬನ್ನ ನಾಟಿಗೆ ಬಳಸಬಾರದು, 1/3 ಭಾಗವನ್ನ ನಾವು ನಾಟಿಗಾಗಿ ಬಳಸಬೇಕು. ಕಾರಣ ಏನಂತಂದ್ರೆ ಕಬ್ಬಿನ ತುದಿ ಅಥವಾ ಮೂರನೇ ಒಂದು ಭಾಗ ಮೇಲಿನ ಮೂರನೇ ಒಂದು ಭಾಗದಲ್ಲಿ ಹೆಚ್ಚಿನ ಸಾರಜನಕ ಅಂಶ ಮತ್ತು ಗ್ಲೂಕೋಸ್ ಕಂಟೆಂಟ್ ಇರ್ತದೆ. ಇದು ಮೊಳಕೆ ಬರಲಿಕ್ಕೆ ಅನುಕೂಲ, ಉತ್ತಮವಾದ ಮೊಳಕೆ ಅಥವಾ ಸಸಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇರ್ತದೆ. ಇನ್ನು ಬಲಿತ ಕಬ್ಬು ಅಥವಾ ಕೆಳಗಡೆ ಕಬ್ಬಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ, ಸಾರಜನಕ ಅಂಶ ಕಡಿಮೆ ಇರೋದ್ರಿಂದ ಅದು ಮೊಳಕೆ ಬರಲಿಕ್ಕೆ ಸಾಧ್ಯತೆ ಇರುವುದಿಲ್ಲ. ಸೊ ಹಂಗಾಗಿ ರೈತರು ಕಬ್ಬಿನ ಮೂರನೇ ಒಂದು ಭಾಗವನ್ನ ಬೀಜಕ್ಕಾಗಿ ಬೆಳೆಸಬೇಕು. ಇನ್ನೊಂದು ಎಳೆಯ ಕಬ್ಬನ್ನ ಅಂದ್ರೆ 8 ತಿಂಗಳು, 9 ತಿಂಗಳು, 10 ತಿಂಗಳು ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 11 ತಿಂಗಳ ತನಕ ಕೂಡ ನಾವು ಬೀಜಕ್ಕಾಗಿ ಬಳಸಬಹುದು. ನಂತರ ರೈತ ಇನ್ನೊಂದು ಏನ್ ಕೆಲಸ ಮಾಡಬೇಕು ಅಂದ್ರೆ, ಬೀಜಕ್ಕಾಗಿ ಬಳಸುವ ಬಿತ್ತನೆ ಬೀಜದ ಕಬ್ಬನ್ನ ನಾವು ನಾಟಿ ಮಾಡುವ ಪೂರ್ವ ಬೀಜೋಪಚಾರವನ್ನ ಮಾಡಿ ನಾಟಿ ಮಾಡಿದರೆ ಹೆಚ್ಚಿನ ಪ್ರಮಾಣದಲ್ಲಿ ಮೊಳಕೆ ಪ್ರಮಾಣ ಬರುತ್ತದೆ. ಅಂದ್ರೆ 100% ತನಕ ಕೂಡ ನಾವು ಮೊಳಕೆ ಪ್ರಮಾಣವನ್ನ ನಾವು ಕಾಪಾಡಲಿಕ್ಕೆ ಸಾಧ್ಯತೆ ಇದೆ. 100% ನಾವು ಮೊಳಕೆ ಪ್ರಮಾಣ ಕಾಪಾಡಿಕೊಂಡಿದ್ರೆ ನಮ್ಗೆ 100% ಇಳಿ ಬರ್ತದೆ. ಅಂದ್ರೆ ಉದಾಹರಣೆ ಹೇಳಬೇಕು ಅಂದ್ರೆ 70% ನಮಗೆ ಜರ್ಮಿನೇಷನ್ ಬಂದ್ರೆ, 30% ಫೇಲ್ ಆದ್ರೆ ನಮಗೆ 30% ಇಳುವರಿ ಕಡಿಮೆ ಆಗ್ತದೆ. ಸೊ ಹಂಗಾಗಿ ರೈತರು ನಷ್ಟ ಅನುಭವಿಸಿದನೆ ಈ ಹಂತದಲ್ಲಿ. ಹಂಗಾಗಿ ರೈತರು ಗಮನಿಸಬೇಕಾದ ಏನಪ್ಪಾ ಅಂದ್ರೆ, ಬಿತ್ತನೆ ಬೀಜವನ್ನ ನಾವು ಬೀಜೋಪಚಾರವಾಗಿ ನಾವು ಮಾಡಬೇಕಾಗ್ತದೆ. ಬೀಜೋಪಚಾರಕ್ಕಾಗಿ ಪ್ರತಿ ಲೀಟರ್ ನೀರಿಗೆ ನಾವು 20 ಗ್ರಾಂ ಯೂರಿಯಾ ಮತ್ತೆ 2 ml ಕ್ಲೋರೋಫಾರಿಫಾಸ್, 2 ಗ್ರಾಂ ಕಾರ್ಬೋಡಿಜಿಮ್ ಹಾಕಿ ಒಂದು 10-15 ನಿಮಿಷ ಆ ದ್ರಾವಣದಲ್ಲಿ ಮುಳುಗಿಸಿ ನಂತರ ನಾಟಿ ಮಾಡಿದ್ದೇ ಆದ್ರೆ ಕಬ್ಬಿನಲ್ಲಿ ಇರತಕ್ಕಂತಹ ಕೀಟಗಳು ನಾಶ ಆಗಿರ್ತದೆ, ಕಬ್ಬಿನಲ್ಲಿ ಬರತಕ್ಕಂತಹ ರೋಗಗಳು ಕೂಡ ನಾಶ ಆಗಿರುತ್ತದೆ. ಜೊತೆಗೆ ಕಬ್ಬಿನಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದ್ದು ಮೊಳಕೆ ಪ್ರಮಾಣ ಕಡಿಮೆ ಇರತಕ್ಕಂತಹ ಸಂದರ್ಭದಲ್ಲಿ ಮೊಳಕೆ ಜಾಸ್ತಿ ಬರಲು ಕೂಡ ಅನುಕೂಲ ಆಗ್ತದೆ. ಜೊತೆಗೆ ಇನ್ನೊಂದು ಅನುಕೂಲ ಅಂದ್ರೆ, ಬೆಳವಣಿಗೆ ಹಂತದಲ್ಲಿ ಮಳೆ ಕಡಿಮೆಯಾಗಿ ಅಥವಾ ನೀರಿನ ಅಭಾವ ಆದಾಗ ಅದನ್ನ ತಡ್ಕೊಳ್ಳುವಂತಹ ಕೆಪಾಸಿಟಿ, ಬರಗಾಲ ಸಹಿಷ್ಣುತ ಶಕ್ತಿ ಆ ಕಬ್ಬಿಗೆ ಬರ್ತದೆ. ಇನ್ನೊಂದು ಉಗಿ ಪದ್ಧತಿ ಇದೆ ಅಂತ ಹೇಳಿ ಹೇಳ್ತಿದ್ರು, ಮತ್ತೆ ಇನ್ನೊಂದು ಬೀಜಾಮೃತದಲ್ಲಿ ಕೂಡ ಈ ಬೀಜೋಪಚಾರ ಮಾಡಬಹುದು ಕಬ್ಬಿಗೆ. ಖಂಡಿತ ಸರ್. ಆಕ್ಚುಲಿ ಹೇಳಬೇಕು ಅಂತಂದ್ರೆ, ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಸಾಯನಿಕ ಕೃಷಿ ಮಾಡತಕ್ಕಂತ ರೈತರು ಕೂಡ ಇದ್ದಾರೆ, ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ರೈತರು ಕೂಡ ಬರ್ತಾರೆ. ಸೊ ಇಲ್ಲಿ ನಾವೇನು ಮಾಡಬಹುದು ಅಂತಂದ್ರೆ, ನಾವು ಬೀಜಾಮೃತ ಮುಖಾಂತರ ಕೂಡ ಬೀಜೋಪಚಾರ ಮಾಡಬಹುದು, ಅಥವಾ ಸಗಣಿ ಸ್ಲರಿ ಬರ್ತದಲ್ಲ, ಸಗಣಿ ಸ್ಲರಿ ಸ್ವಲ್ಪ ಸ್ಲರಿ ನೀರ್ ತರ ಮಾಡಿಕೊಂಡು ಅದರೊಳಗಡೆ ಕೂಡ ನಾವು ಸ್ವಲ್ಪ ನಾವು ಒಂದು 10-15 ನಿಮಿಷ ಮುಳುಗಿಸಿ ಕೂಡ ನಾವು ನಾಟಿನ ಮಾಡಬಹುದು. ಜೊತೆಗೆ ಟ್ರೈಕೋಡರ್ಮ ಸೂಡಮ್ನಸ್, ಕಬ್ಬಿನಲ್ಲಿ ನಾಟಿ ಮಾಡುವ ಸಂದರ್ಭದಲ್ಲಿ ಕಬ್ಬಿನ ನಾಟಿ ಮಾಡುವ ಸಾಲಿನಲ್ಲಿ ಟ್ರೈಕೋಡರ್ಮ ಸೂಡಮ್ನಸ್, ವ್ಯಾಮ್, PSB, ಅಜೋಸ್ಪರ್ಲಮ್, ಇದಿಷ್ಟು ಕೂಡ ಜೀವಾಣು ಗೊಬ್ಬರಗಳನ್ನ ಮತ್ತು ಜೈವಿಕ ಶಿಲೀಂಧ್ರ ನಾಶಕವನ್ನ ಕೊಡೆಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಅದನ್ನ ನಾವು ಕಬ್ಬಿನ ಸಾಲಿನಲ್ಲಿ ಹಾಕಿ ನಂತರ ನಾಟಿ ಮಾಡೋದ್ರಿಂದ ಸಾವಯವ ಮುಖಾಂತರವಾಗಿ ನಾವು ಕಬ್ಬಿನಲ್ಲಿ ಬರ್ತಕ್ಕಂತಹ ಹಲವಾರು ರೋಗಗಳನ್ನ ನಾವು ಕಾಪಾಡ್ಕೋಬಹುದು. ಜೊತೆಗೆ ಮಣ್ಣಿನಲ್ಲಿ ದೊರೆಯದ ರೂಪದಲ್ಲಿ ಇರತಕ್ಕಂತಹ ರಂಜಕ ಪೋಷಕಾಂಶವನ್ನ ದೊರೆಯುವಂತೆ ಜಾಸ್ತಿ ಮಾಡಬಹುದು. ಜೊತೆಗೆ ವಾತಾವರಣದಲ್ಲಿರ್ತಕ್ಕಂತಹ ಸಾರಜನಕ ಅಂಶವನ್ನ ಹೀರಿ ಬೆಳೆಗೆ ಕೊಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ನಾವು ಮಾಡಬಹುದು. ಏಕಕಣ್ಣು ಪದ್ಧತಿಯಲ್ಲಿ ಕೂಡ ಮಾಡ್ತಾರೆ ರೈತರು. ಅಂದ್ರೆ ಈಗ ನೀವು ಹೇಳಿದ್ರಿ, ಅನೇಕ ತರಹದ ಅಂತರವನ್ನು ಇಟ್ಟಾಗ ಬೇರೆ ಬೇರೆ ತರಹದ ರಿಸಲ್ಟ್ ಬರುತ್ತೆ ಅಂತೇಳಿ, ನಮ್ಗೆ ಅದಕ್ಕೊಂದು ಮಾದರಿ ಒಂದು ಹೊಲ ಅಥವಾ ಕಬ್ಬಿನ ಗದ್ದೆ ಅಂತವೆಲ್ಲ ಎಲ್ಲರೂ ನೋಡ್ಲಿಕ್ಕೆ ಸಿಗುತ್ತಾ ಅಂತ? ಖಂಡಿತ ಸರ್. ಯಾಕಂದ್ರೆ ಹೇಳ್ಬೇಕಂದ್ರೆ, ನಾವು ಕಬ್ಬನ್ನು ನಾಟಿ ಮಾಡಬೇಕಂದ್ರೆ ರೈತ ಏನ್ ಮಾಡ್ತಾರೆ, ಪೂರ್ತಿ ಕಬ್ಬನ್ನ ನಾವು ಸಾಲಿನಲ್ಲಿ ಅದೇ ನಾಟಿ ಮಾಡ್ತಾರೆ. ಕೆಲವು ರೈತರು 2-3 ಕಣ್ಣಿರತಕ್ಕಂತಹ ಕಬ್ಬನ್ನ ಪೀಸ್ ಮಾಡಿ ಕೂಡ ನಾಟಿ ಮಾಡ್ತಾರೆ. ಕೆಲವು ರೈತರು ಒಂದೇ ಕಣ್ಣನ್ನು ಕೂಡ ಇರತಕ್ಕಂತಹ ಕಬ್ಬಿನ ಪೀಸನ್ನ ನಾಟಿ ಮಾಡ್ತಾರೆ. ಮತ್ ಇತ್ತೀಚೆಗೆ ನಾವು ರೋಟೆಯಲ್ಲಿ ಬೆಳೆಸಿದ ಸಸಿಗಳನ್ನ ಒಂಟಿ ಕಣ್ಣಿಂದ ಬರೀ ಕಣ್ಣಷ್ಟೇ ತೆಗೆದು, ಅಂದ್ರೆ ಕಬ್ಬಿನ ಬೀಜದ ಉಳಿತಾಯಕ್ಕಾಗಿ ನಾವು ಕಬ್ಬಿನ ಕಣ್ಣನ್ನೇ ತೆಗೆದು ಉಳಿದ ಕಬ್ಬನ್ನ ನಾವು ಸಕ್ಕರೆಗೋ ಅಥವಾ ಬೆಲ್ಲಕ್ಕೂ ನಾವು ತಯಾರು ಮಾಡಿ ಕೂಡ ಬಳಸಬಹುದು. ಇದರಿಂದ ರೈತರಿಗೆ ಬೀಜದ ಖರ್ಚು ಕೂಡ ಸ್ವಲ್ಪ ಉಳಿತಾಯ ಆಗ್ತದೆ. ಇನ್ನು ಕಣ್ಣಿಂದನೇ ಬೆಳೆಸಿದ ಸಸಿಯಿಂದನೂ ಕೂಡ ನಾವು ನಾಟಿ ಮಾಡಲಿಕ್ಕೆ ಸಾಧ್ಯತೆ ಅದೆ. ಇದು ಇತ್ತೀಚಿನಲ್ಲಿ ನಾವು ಶಿಫಾರಸು ಮಾಡತಕ್ಕಂತ ವಿಧಾನ. ಆದ್ರೆ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ಸಸಿಯನ್ನ ನಾಟಿ ಮಾಡಬೇಕಾದ್ರೆ ಅದರಲ್ಲಿ ಮರಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಬರೋದ್ರಿಂದ ನಾವು ಪ್ರಾರಂಭದ ಅಂತ ನಾಟಿ ಮಾಡಬೇಕಾದ್ರೆ ಕ್ಲೋಸ್ ಆಗಿ ನಾಟಿ ಮಾಡಬೇಕು ಒಂದು. ಇನ್ನೊಂದು, ಕಬ್ಬಿನ ಸಸಿ ಸುಮಾರು 1-1.5 ಎತ್ತರ ಇದ್ದಾಗ ಸುಳಿಯನ್ನ ಕಟ್ ಮಾಡೋದ್ರಿಂದ ನಾವು ಹೆಚ್ಚಿನ ಮರಿಯನ್ನ ಪಡಲಿಕ್ಕೆ ಸಾಧ್ಯತೆ ಇದೆ. ಅಂತ ತಾಕುಗಳು ಸಿಗ್ತಾವ ನಮ್ಗೆ? ಖಂಡಿತ ಇದೆ ಸರ್. ನಮ್ಮ ಸಸಿ ಭಾಗದಲ್ಲಿ ನರಬಲ್ ಗ್ರಾಮ ದೊಡ್ಡನಹಳ್ಳಿ ಗ್ರಾಮ, ಕಾನ್ಕೊಪ್ಪ ಗ್ರಾಮ, ಇಲ್ಲಿ ಪೊಟಾನ್ಶಿಯಲ್ ಏರಿಯಾ ಕಬ್ಬಿನ ಜೋನಿ ಬೆಲ್ಲ ತಯಾರಿಕೆಯಲ್ಲಿ. ಜೊತೆಗೆ ಈ ಪ್ರದೇಶಗಳು ನಾನು ಹೇಳಿದ ನರಬೈಲ್, ದೊಡ್ಡನಹಳ್ಳಿ, ಕಾನ್ಕೊಪ್ಪ ಇರಬಹುದು, ಈ ಪ್ರದೇಶದಲ್ಲಿ ಹೆಚ್ಚಿನ ಗುಣಮಟ್ಟದ ಜೋನಿ ಬೆಲ್ಲವನ್ನು ತಯಾರಿಕೆ ಮಾಡೋದ್ರಿಂದ ಮಾರುಕಟ್ಟೆಯಲ್ಲೂ ಕೂಡ ಬಹಳ ಬೇಡಿಕೆ. ಬೆಲ್ಲ ತಯಾರಿಕೆ ಮಾಡಬೇಕಾದ್ರೆ ಅಡ್ವಾನ್ಸ್ ಕೊಟ್ಟು ಅದನ್ನು ಬುಕ್ ಮಾಡೋಗಿರ್ತಾರೆ. ಅಂತ ಒಂದು ಉತ್ಕೃಷ್ಟವಂತಹ ಜೋನಿ ಬೆಲ್ಲ ತಯಾರಿ ಘಟಕಗಳು ಅಲ್ಲಿ ಅಂದ್ರೆ ಕಂಪ್ಲೀಟ್ ಅಲ್ಲಿ ಸಾವಯವ. ಇವನ್ನು ಇಂಪಾರ್ಟೆಂಟ್ ಏನಂದ್ರೆ ಕಬ್ಬನ್ನು ಕೂಡ ನಾವು ಸಾವಯವದಲ್ಲಿ ಬೆಳೆಯಬೇಕು. ಜೊತೆಗೆ ಜೋನಿ ಬೆಲ್ಲೆ ತಯಾರಿಕೆ ಮಾಡಬೇಕಾದ್ರೂ ಕೂಡ ನಾವು ಸಾವಯವ ವಿಧಾನದಲ್ಲೇ ವೈಜ್ಞಾನಿಕ ರೀತಿಯಲ್ಲಿ ನಾವು ಸಂಸ್ಕರಣೆ ಮಾಡಿದಾಗ ಗುಣಮಟ್ಟದ ಜೋನಿ ಬೆಲ್ಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಇದರಿಂದ ಉತ್ತಮ ಮಾರುಕಟ್ಟೆ ಸಿಗ್ತಕ್ಕಂಥದ್ದು. ಅಂದರೆ ಇತರ ಪ್ರದೇಶಕ್ಕೆ ಹೋದರೆ ಇಲ್ಲಿ ಹೆಚ್ಚಿನ ಒಂದು ಹಣವನ್ನು ಕೊಟ್ಟು ಬಳಕೆದಾರರು ಅದನ್ನು ಕೊಂಡುಕೊಂಡು ಹೋಗ್ತಾರೆ. ಇನ್ನು ಅವಕ್ಕೆ ನೀರು ಕೊಡಬೇಕಾಗಿತ್ತು ಅಂದರೆ ನೀರು ನಿರ್ವಹಣೆ ಬಹಳ ಮುಖ್ಯ ಅಂತ. ಮಣ್ಣನ್ನು ಕೆಡಬಾರ್ದು, ನೀರು ಸುಮ್ ಸುಮ್ಮನೆ ವೇಸ್ಟ್ ಆಗಬಾರ್ದು. ಹೇಗೆ ಮಾಡಬಹುದು? ಕಬ್ಬು ನೀರನ್ನ ಕೇಳುವ ಬಯಸುವ ಬೆಳೆ, ಮತ್ತೆ ಕಬ್ಬಿನಲ್ಲಿ ನೀರಿನ ಹೊಣೆ ಸರಿಯಾಗಿ ಮಾಡಿದ್ರೆ ಹೆಚ್ಚಿನ ಇಳುವರಿನ ತೆಗಿಬಹುದು. ಆದರೆ ನೀರನ್ನ ನಿಲ್ಲಿಸಬೇಕು ಅನ್ನೋದು ಅರ್ಥ ಅಲ್ಲ. ಇಲ್ಲಿ ನೀರು ಬೇಡಿಕೆಗೆ ತಕ್ಕಂತೆ, ಅಂದರೆ ಕಪ್ಪು ಭೂಮಿ ಆಗಿದ್ದರೆ ಹದಿನೈದುಕ್ಕೊಮ್ಮೆ ನೀರನ್ನು ಬಿಡಬಹುದು, ಇತರ ಮಣ್ಣಾಗಿದ್ದರೆ ವಾರಕ್ಕೊಮ್ಮೆ ನೀರನ್ನ ಬಿಡಬೇಕು ಸಂದರ್ಭ ಬರ್ತದೆ. ಇದು ಬೇಸಿಗೆ ಹಂಗಾಮಿನಲ್ಲಿ. ಇನ್ನು ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಅಂದರೆ ಜೂನಿಂದ ಸ್ಟಾರ್ಟ್ ಆದರೆ ನಮಗೆ ಸೆಪ್ಟೆಂಬರ್ ಅಕ್ಟೋಬರ್ ತನಕೂ ನೀರಿನ ಅವಶ್ಯಕತೆ ಕಂಡುಬರುವುದಿಲ್ಲ. ಅಲ್ಲಿ ಏನು ಅವಶ್ಯಕತೆ ಇರುತ್ತೆ ಅಂದರೆ ನೀರನ್ನು ಹೊರವಾಕುವ ಅವಶ್ಯಕತೆ ಇರ್ತದೆ. ಹೆಚ್ಚಿನ ಮಳೆ ಇರೋದ್ರಿಂದ ಕಬ್ಬು ಹೆಚ್ಚಿನ ನೀರಿಗೆ ಸೆನ್ಸಿಟಿವ್ ಇರೋದ್ರಿಂದ ನಾವು ಬಸಿ ಕಾಲುವೆಗಳನ್ನು ಪ್ರತಿ ಸಾಲಿಗೆ ಬಸಿ ಕಾಲುವೆಯನ್ನು ತೆಗೆದು ಎಲ್ಲ ಸಾಲಿನ ಕಾಲುವೆಗಳನ್ನು ಮುಖ್ಯ ಕಾಲುವೆಗೆ ಸೇರಿಸಿ ಗದ್ದೆಯಲ್ಲಿ ಇರತಕ್ಕಂತಹ ನೀರನ್ನು ಹೊರಹಾಕಬೇಕು ಒಂದು. ಇನ್ನೊಂದು ತಗ್ಗು ಪ್ರದೇಶಗಳಲ್ಲಿ ಆದಷ್ಟು ಕೂಡ ನಾವು ಕಬ್ಬನ್ನು ಬೆಳೆಯನ್ನು ನಿಲ್ಲಿಸಬೇಕು. ಅಂದರೆ ಗದ್ದೆಯಲ್ಲಿ ಇರತಕ್ಕಂತಹ ಎತ್ತರ ಪ್ರದೇಶದಲ್ಲೇ ನಾವು ಕಬ್ಬನ್ನು ಬೆಳೆದ್ದಿ ಆದರೆ ನಮಗೆ ನೀರು ನಿಲ್ಲುವಂತಹ ಸಮಸ್ಯೆನೂ ಬರುವುದಿಲ್ಲ, ಇಳುವರಿನೂ ಕೂಡ ಕಡಿಮೆ ಆಗುವುದಿಲ್ಲ. ಬೆಳವಣಿಗೆ ಹಂತದೊಳಗೆ ಎಲ್ಲೆಲ್ಲಿ ಏನು ಕಾಳಜಿ ತಗೋ? ಕಬ್ಬು ನಾನು ಅವಲ್ಲಿ ಹೇಳಿದೆ, ಗಾಳಿ ಬೆಳಕನ್ನು ಬಯಸುವ ಬೆಳೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ ನಾವು ಕೆಳಗಡೆ ಇರತಕ್ಕಂತಹ ಉಪಯೋಗ ಇರತಕ್ಕಂತಹ ಹಳೆ ಎಲೆಗಳನ್ನು ತೆಗಿಬಹುದು, ಅಥವಾ ಆ ಎಲೆಗಳನ್ನು ಕಬ್ಬಿಯೇ ಸುತ್ತೋದ್ರಿಂದ ಕಬ್ಬು ಸಾಫ್ಟ್ ಆಗ್ತದೆ, ಮತ್ತು ಅದನ್ನು ಅರಿಬೇಕಾದ್ರೆ ಭಾಳ ಸುಲಭ ಆಗ್ತದೆ. ಅಂದರೆ ಕಲರು ಕ್ವಾಲಿಟಿ ಚೇಂಜ್ ಆಗೋದಿಲ್ಲ. ಇದು ನಮ್ಮ ಮಲೆನಾಡಿನಲ್ಲಿ ಪಾಲಿಸ್ತಕ್ಕಂತಹ ಮತ್ತು ನಾವು ಶಿಫಾರಸು ಮಾಡ್ತಕ್ಕಂತಹ ಒಂದು ಕೆಲಸ. ಇನ್ನೊಂದು ಬೆಳವಣಿಗೆ ಹಂತದಲ್ಲಿ ಅಂದರೆ ಮರಿ ಒಡೆಯುವ ಹಂತದಲ್ಲಿ ಸುಮಾರು 2.5 ತಿಂಗಳ ತನಕ ಕೂಡ ನಾವು ಬುಡಕ್ಕೆ ಮಣ್ಣು ಕೊಡ್ತಕ್ಕ ಒಂದು 2 ಅಥವಾ 3 ಬಾರಿ ಬುಡಕ್ಕೆ ಮಣ್ಣು ಕೊಡೋದ್ರಿಂದ ಅದು ಲಾರ್ಜಿಂಗ್ ಅಂದರೆ ಕಬ್ಬು ಬಿದ್ದೋಗೋದನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಒಂದು. ಇನ್ನೊಂದು ಕೆಳಗಡೆಯಿಂದ ಲೇಟಾಗಿ ಬರತಕ್ಕಂತಹ ಮರಿಗಳನ್ನು ನಾವು ಉತ್ತೇಜನ ಕೊಡಬಾರದು. ಬಂದಂತಹ ಸಣ್ಣ ಸಣ್ಣ ಮರಿಯನ್ನು ಅಲ್ಲಲ್ಲೇ ಸುತ್ತಿ ಅದರ ಬೆಳವಣಿಗೆಯನ್ನು ಕುಂಠಿತ ಮಾಡೋದ್ರಿಂದ ಮುಖ್ಯ ಕಬ್ಬು ಬಹಳ ದಪ್ಪವಾಗಿ ತುಂಬ ಹೈಟಾಗಿ ತುಂಬ ಚೆನ್ನಾಗಿ ಬರ್ತದೆ, ಮತ್ತು ಅದರಿಂದ ಅರೆದಂತಹ ಬೆಲ್ಲ ಚೆನ್ನಾಗಿರ್ತದೆ, ಕ್ವಾಲಿಟಿ ಚೆನ್ನಾಗಿರ್ತದೆ. ಇದೊಂದು ಮಾಡಬೇಕು. ಮತ್ತು ಕಾಲಕಾಲಕ್ಕೆ ತಕ್ಕಂತೆ ನಾವು ಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದು, ಅದರಲ್ಲೂ ಕೂಡ ಸಾವಯವ ಗೊಬ್ಬರ. ಅಂದರೆ ಮಲೆನಾಡು ಪ್ರದೇಶಗಳಲ್ಲಿ ಜೋನಿ ಬೆಲ್ಲವನ್ನು ಸಾವಯವ ವಿಧಾನದಲ್ಲಿ ಮಾಡೋದ್ರಿಂದ ರೈತರು ಒಂದು ಕೊಡೆ ಗೊಬ್ಬರ, ಇನ್ನೊಂದು ಎರೆಗೊಬ್ಬರ, ಇನ್ನೊಂದು ನಮ್ಮಲ್ಲೇ ಸಿಗ್ತಕ್ಕಂತಹ ಒಂದು ಗೋಬರ್ ಗ್ಯಾಸ್ ಸ್ಲರಿ ಇರ್ಬೋದು, ಇನ್ನೊಂದು ಬಯೋಡೈಜೆಸ್ಟ್ ಎಕ್ಸ್ಟ್ರಾಕ್ಟ್ ಜೀವ ರಸಾಯನ ಕೂಡ ನಾವು ಹಂತ ಹಂತಗೆ ಪ್ರತಿ 10 ರಿಂದ 15 ಒಮ್ಮೆ ಕೊಡೋದ್ರಿಂದ ಅಂದರೆ ಮಧ್ಯೆ ಮಳೆಗಾಲ ಜುಲೈ ಆಗಸ್ಟ್ ತಿಂಗಳಲ್ಲಿ ಅಂದರೆ 180 to 240 days ಮಧ್ಯೆ ಬಿಟ್ಟು ಉಳಿದಂತೆ ಎಲ್ಲ ದಿನಗಳಲ್ಲೂ ಕೂಡ 15 ರಿಂದ 20 ದಿನಗಳ ಹಂತದಲ್ಲಿ ಹಂತ ಹಂತವಾಗಿ ಕೊಡೋದ್ರಿಂದ ಕಬ್ಬಿನಲ್ಲಿ ಹೆಚ್ಚಿನ ಇಳುವರಿನ ಕೊಡಬಹುದು. ಮತ್ತೆ ಇದರಲ್ಲೂ ಕೂಡ ಕೊಡೆ ಗೊಬ್ಬರ ಪ್ಲಸ್ ಎರೆಗೊಬ್ಬರ, ಅಥವಾ ಕೊಡೆ ಗೊಬ್ಬರ ಪ್ಲಸ್ ಸ್ಲರಿ, ಅಥವಾ ಕೊಡೆ ಗೊಬ್ಬರ ಪ್ಲಸ್ ಬಯೋಡೈಜೆಸ್ಟ್ ಎಕ್ಸ್ಟ್ರಾಕ್ಟ್, ಅಥವಾ ಕೊಡೆ ಗೊಬ್ಬರ ಸ್ಲರಿ ವರ್ಮಿ ಕಾಂಪೋಸ್ಟ್, ಅಥವಾ ಕೊಡೆ ಗೊಬ್ಬರ ಸ್ಲರಿ ಬಯೋಡೈಜೆಸ್ಟ್ ಎಕ್ಸ್ಟ್ರಾಕ್ಟ್, ಈ 4-5 ವಿಧಾನಗಳಲ್ಲಿ ನಾವು ಪೋಷಕಾಂಶಗಳನ್ನು ನಿರ್ವಹಣೆ ಮಾಡೋದ್ರಿಂದ ಇಳುವರಿಯಲ್ಲಿ ಹೆಚ್ಚಿನವನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಜೋನಿ ಬೆಲ್ಲದ ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತದೆ. ನಮಗೆ ಅಲ್ಟಿಮೇಟ್ ಆಗಿ ಜೋನಿ ಬೆಲ್ಲದ ಇಳುವರಿ ಪ್ಲಸ್ ಕ್ವಾಲಿಟಿ ಬಹಳ ಮುಖ್ಯ ಆಗ್ತದೆ ಒಂದು ಮಾರುಕಟ್ಟೆ ದೃಷ್ಟಿಯಿಂದ. ನಿಮ್ಮ ಒಂದು ಮುಂದಾಳತ್ವದಲ್ಲಿ ಅಥವಾ ನಿಮ್ಮ ಸಲಹೆ ಮೇರೆಗೆ ಬೆಳೆದಂತಹ ರೈತರು ಅವರು ಹೇಗೆ ಬೆಳೆದಿದ್ದಾರೆ ಮತ್ತೆ ಅದರ ಒಂದು ಯಶೋಗಾಥೆ ಇದೆಯಲ್ಲ ನಿಮ್ಮಲ್ಲಿ? ಹಾ, ಖಂಡಿತ ಇದೆ. ನಮ್ಮ ಸಸಿ ತಾಲೂಕಿನಲ್ಲಿ ತುಂಬಾ ಜನ ಬೆಳೆದಿದ್ದಾರೆ ನನ್ನ ಸಲಹೆ ಮಾರಿಗೆ. ಅಂದ್ರೆ ಬೀಜೋಪಚಾರ ಇರ್ಬೋದು, ನಾಟಿಯ ಅಂತರ ಇರ್ಬೋದು, ನಾಟಿಯ ವಿಧಾನ ಇರ್ಬೋದು, ಗೊಬ್ಬರ ನಿರ್ವಹಣೆ ಇರ್ಬೋದು, ಇನ್ನಿತರ ನಿರ್ವಹಣೆಯಿಂದ ಸುಮಾರು ಅವರ ಒಂದು ಇಳುವರಿಯಲ್ಲಿ ಸುಮಾರು 50-60% ಇಳುವರಿಯನ್ನ ಹೆಚ್ಚಳವಾಗಿ ಕಂಡಿದ್ದಾರೆ. ಜೊತೆಗೆ ಕ್ವಾಲಿಟಿಯಲ್ಲೂ ಕೂಡ ಉತ್ತಮವಾದಂತಹ ಜೋನಿ ಬೆಲ್ಲವನ್ನು ಹೊಂದಿಕೊಂಡು ಕಬ್ಬಿನಲ್ಲೇ ಇರತಕ್ಕಂತಹ ಅಂದ್ರೆ ಬೆಲ್ಲದಲ್ಲಿ ಇರತಕ್ಕಂತಹ ಹುಳಿಯಾಗುವ ಸಮಸ್ಯೆ, ಉಪ್ಪಾಗುವ ಸಮಸ್ಯೆನೂ ಕೂಡ ನಾವು ನಿರ್ವಹಣೆ ಆಗಿರೋದನ್ನ ನಾವು ನೋಡಿದ್ದೀವಿ. ಜೊತೆಗೆ ಆ ಒಂದು ಬೆಲ್ಲಕ್ಕೆ ಹೆಚ್ಚಿನ ಬೇಡಿಕೆ, ಅಂದ್ರೆ ಪ್ರತಿ ಡಬ್ಬಿಗೆ ಸುಮಾರು 2,500 ತನಕ ಕೂಡ ಕೊಟ್ಟು ಕೊಂಡೊಯ್ಯತಕ್ಕಂಥ ವಿಧಾನಗಳಿದೆ. ಅದರಲ್ಲಿ ಶಿರ್ಸಿ ತಾಲೂಕಿನ ನರಬೈಲ್ ಗ್ರಾಮದ ರಾಮಚಂದ್ರ ಆರ್ಯರು, ಚಂದ್ರ ಆರ್ಯರು, ಅಥವಾ ಕಾನ್ಕೊಪ್ಪದಲ್ಲಿರತಕ್ಕಂತಹ ಸುಭಾಷ್ ಶಿರಾಳ್ ಇರ್ಬೋದು, ಅಥವಾ ಉಸಿರೇರಿರತಕ್ಕಂತಹ ರಾಜೇಂದ್ರ ಗೌಡರ್ ಇರ್ಬೋದು, ಇನ್ನು ಇತರ ರೈತರು ನಮ್ಮ ಒಂದು ಮಾರ್ಗದರ್ಶನದಲ್ಲಿ ಬೆಳೆದು ಹೆಚ್ಚಿನ ಇಳುವರಿಯಲ್ಲಿ, ಅದರಲ್ಲೂ ಕೂಡ ಭಾರತ ಸರ್ಕಾರದ ಒಂದು ಯೋಜನೆ ಏನಿದೆ, ರೈತರ ಆದಾಯವನ್ನ ದ್ವಿಗುಣಗೊಳಿಸತಕ್ಕಂತಹ ಒಂದು ನಿಟ್ಟಿನಲ್ಲಿ ನಾವು ಸಾಕಷ್ಟು ಕೆಲಸವನ್ನು ಮಾಡಿ ರೈತರಲ್ಲಿ ಯಶಸ್ಸನ್ನು ನಾವು ಕಂಡಿದ್ದೀವಿ. ಒಟ್ಟಾರೆ ಏನ್ ಹೇಳ್ತೀರಿ ನಮ್ಮ ಕಬ್ಬು ಬೆಳೆಗಾರರಿಗೆ? ಒಟ್ಟಾರೆ ಹೇಳೋದಷ್ಟೇ, ಸರಿಯಾದ ಸಮಯದಲ್ಲಿ ಅಂದರೆ ಜನವರಿ ಅಥವಾ ಫೆಬ್ರವರಿ ಒಳಗಡೆ ನಾಟಿಯನ್ನು ಮುಗಿಸಬೇಕು, ಮತ್ತೆ ಜೋನಿ ಬೆಲ್ಲಕ್ಕಾಗಿ SNK-63 ತಳಿಯನ್ನು ಬಳಸಬಹುದು. ಜೊತೆ CO-86-032 ತಳಿಯನ್ನು ಕೂಡ ಬೆಲ್ಲಕ್ಕಾಗಿ ಬಳಸಬಹುದು. ಜೊತೆಗೆ ರೈತರು ಪೋಷಕಾಂಶ ನಿರ್ವಹಣೆ ಸರಿಯಾದ ಸಮಯದಲ್ಲಿ ಹೆಚ್ಚು ಗೊಬ್ಬರವನ್ನ, ಅದರಲ್ಲೂ ಕೂಡ ಸಾವಯವ ಗೊಬ್ಬರವನ್ನ ಹೆಚ್ಚಾಗಿ ಬಳಸಬೇಕು ಮತ್ತು ಹಂತವಂತಾಗಿ ಬಳಸಬೇಕು. ಜೊತೆಗೆ ರೈತರು ತಮ್ಮ ಕಬ್ಬಿನ ತಾಕಿನಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿಕೊಂಡು ಕಬ್ಬು ಬೆಳ್ಕೊಂಡ್ರೆ ಇನ್ನೂ ಹೆಚ್ಚಿನ ಇಳುವರಿಯನ್ನು ತಗಲಿಕ್ಕೆ ಸಾಧ್ಯತೆ ಇದೆ. ಮತ್ತು ನೀರಿನ ಬಸಿಕಾಲು ವ್ಯವಸ್ಥೆ ಇರಬಹುದು, ಮತ್ತು ರವದಿ ಬಿಡಿಸದಿರಬಹುದು ಅಥವಾ ಸುತ್ತದಿರಬಹುದು, ಇದು ಬಹಳ ಪ್ರಮುಖವಾದಂತಹ ಅಂಶ. ಜೊತೆಗೆ ಜೋನಿ ಬೆಲ್ಲ ಮಾಡಬೇಕಾದ್ರೆ ತಪ್ಪದನ್ನೆ ರಸಕ್ಕೆ ಕುದಿಯುವ ಸಮಯದಲ್ಲಿ ಬೆಂಡಿ ರಸವನ್ನ ಹಾಕೋದ್ರಿಂದ ಕಬ್ಬಿನ ರಸದಲ್ಲಿರ್ತಕ್ಕಂತಹ ಸಾವಯವ ಪದಾರ್ಥವನ್ನ ಅಥವಾ ಮಡ್ಡಿಯನ್ನ ಹೆಚ್ಚಾಗಿ ತೆಗೆದು ಒಳ್ಳೆಯ ಗುಣಮಟ್ಟದ ಬೆಲ್ಲ ಬಣ್ಣವನ್ನ ನಾವು ಪಡಲಿಕ್ಕೆ ಸಾಧ್ಯತೆ. ಒಳ್ಳೆಯದು ಡಾಕ್ಟರ್ ಶಿವಶಂಕರ ಮೂರ್ತಿ ಅವರೇ, ರೈತರಿಗೆ ನಾವು ಅನೇಕ ಸಲ ಮೇಲಿಂದ ಮೇಲೆ ಕೆಲವೊಂದಿಷ್ಟು ಈ ತಂತ್ರಜ್ಞಾನವನ್ನ ಹೇಳಬೇಕಾಗತ್ತೆ. ಈ ನಿಟ್ಟಿನೊಳಗೆ ನೀವು ರೈತರ ಜೊತೆ ಕೆಲಸವನ್ನ ಮಾಡಿದಿರಿ, ಮತ್ತೆ ಈ ಬೇಸಾಯ ಶಾಸ್ತ್ರದಲ್ಲಿ ಸಾಕಷ್ಟು ಸಲಹೆಗಳನ್ನು ರೈತರಿಗಾಗಿ ಕೊಟ್ಟಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ವಿಷಯವನ್ನು ತಿಳಿಸಿದ್ದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಕಬ್ಬಿನ ಬೇಸಾಯ ಕುರಿತು ಶಿರಸಿಯ ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ವಿಜ್ಞಾನಿಯಾಗಿರುವ ಡಾ ಶಿವಶಂಕರ ಮೂರ್ತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ಮಿಟ್ಟಿ ಸೆಹತ್ ಬಿಗಡನೆ ಲಗಿ ಜಬ್ ಮಾಟಿ ಹೀ ಕಮಜೋರ್ ಪಡ ಜಾಯಿ ತೋ ಉಪಜ್ ಕೈಸೆ ಸೆಹತ್ಮಂದ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ ಲಹಲಾತಿ ಥೀ, ಶುದ್ಧತಾ ಝಲಕ್ತಿ ಥೀ, ಮಾಟಿ ಭೀ ತಂದುರುಸ್ತ ಥಾ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ, ಪರ್ ಹಮ್ ತೋ ಸಬ್ ಯಹಿ ಡಾಲೆ ಹೈ. ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೆ, ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೆ. ಸಚ್ ಹೈ ರೆ ಬೇಟೆ, ಎಕ್ಸ್ಪೀರಿಯನ್ಸ್ ಸೆ ಬತಾ ರಹಾ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ಕೇ ಸೇ ಭೀ ಖೇತಿ ಶುರೂ ಕರೂಂಗಾ. ಮಾಟಿ ಸೆ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ನಾಳಿನ ಕಿಸಾನವಾಣಿ ಕಾರ್ಯಕ್ರಮವು 6:50 ಪ್ರಸಾರವಾಗಲಿದೆ. ಕೃಷಿಯಲ್ಲಿ ತೊಡಗಿಕೊಂಡಿರುವ ಹಳಿಯಾಳ ಸಾತಮನೆಯ ಪುಂಡಲೀಕ ಸಹದೇವ್ ವಾಲೇಕರ್ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು HB ರಾಮಡಗಿ. ಇದೊಂದು ಪ್ರಕಟಣೆ.

ಸಹನಡಿಯಾಗಿ ರಾಮೇ ಶರಣು ಶರಣಂಬೆ ಸಹನಡಿಯಾಗಿ ರಾಮೇ ಶರಣು ಶರಣಂಬೆ ಮಗೆ ರಾಮೇ ಶರಣು ಶರಣಂಬೆ ಪುರಬಳಗೆ ದೇವತ ಮಗೆ ರಾಮೇ ಶರಣು ಶರಣಂಬೆ ಶರಣು ಚಾರಣ ಚಾರಣ ಅಂಬೇ